ಚೊಂದಿಯೇ ಕೇಳಡ ಬಚ್ಚೆಂಕುರಿ ನನ್ನಡ ಪಚ್ಚೊಂದಿಯೇ ಕೇಳಡ ಬಚ್ಚೆಂಕುರಿ ನನ್ನಡ ಒಂಜಂಬ ಸಾಯಾದ ಎಂಗಿಟ್ಟ ಆಗಾದ ಒಂಜಂಬ ಸಾಯಾದ ಎಂಗಿಟ್ಟ ಆಗಾದ ತರ ತರ ತರ ಪಚ್ಚೊಂದಿಗೆ ಕೇಳಡ ಪಚ್ಚೆಂಕುರಿ ನನ್ನಡ.